ಓಕೆ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಚೇತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮ ರೂಪಂ ಜಗದ್ ರೂಪಂ ತತೋದ್ವಯಂ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಚೇತ್ಯಂಶ ಪಂಚಕಂ ಅದ್ಯತ್ರ ಆದ್ಯತ್ರಯಂ ಬ್ರಹ್ಮ ರೂಪಂ ಜಗದ್ ರೂಪಂ ತತೋದ್ವಯಂ. ವೆರಿ ವೆರಿ ಬ್ಯೂಟಿಫುಲ್ ಶ್ಲೋಕ ಇದು. ಬ್ರಹ್ಮನ ಅಸ್ತಿತ್ವವನ್ನು ಯಾರಿಗಾದರೂ ಕೂಡ ಎಂತಹ ಸಾಮಾನ್ಯನಿಗೂ ಕೂಡ ತಿಳುವಳಿಕೆಯನ್ನು ಕೊಡುವಂಥ ಶ್ಲೋಕ. ಅವನೇನು ಮುಕ್ಷವಾಗಿ ಬರಬೇಕು, ಅವನು ವೈರಾಗ್ಯ ತಗೊಂಡ್ಬರ್ಬೇಕು, ಸನ್ಯಾಸಿ ಆಗ್ಬಿಡ್ಬೇಕು ಇತ್ಯಾದಿ ಇತ್ಯಾದಿ ನಾವೇನು ಅನ್ಕೊಂಡಿವಿ, ಏನು ಅವಶ್ಯಕತೆ ಇಲ್ಲ. ಸಾಮಾನ್ಯ ಒಂದು ಒಬ್ಬ ವ್ಯಕ್ತಿ ಆಟೋ ಡ್ರೈವರ್ ಅಂತ ಇಟ್ಕೊಳ್ಳಿ, ರಿಕ್ಷಾ ಡ್ರೈವರ್, ಅವನೇ ಒಂದು 10 ನಿಮಿಷ ಕುತ್ಕೊಂಡು ಕೇಳಬೇಕು ಅಷ್ಟೇ, ಅಷ್ಟೇ ನಾವು ಬಯಸ್ತೀವಿ. ಬಿಡು, ಇಲ್ಲ ಬ್ರಾಹ್ಮಣ ಹುಟ್ಟಿದಾನೋ ಇಲ್ಲೋ, ಲಿಂಗಾಯತ ಹುಟ್ಟಿದಾನೋ ಇಲ್ಲೋ, ಕುರುಬರ ಮನೆ ಹುಟ್ಟಿದಾನೋ ಹೆಂಗೆ, ಒಕ್ಕರಿಗ ಮನೆ ಹುಟ್ಟಿದ, ಅವು ಯಾರು ಬೇಡ, ಏನಿದ್ದೆ ಪರವಾಗಿಲ್ಲ, 10 ನಿಮಿಷ ಇಲ್ಲಿ ನಮ್ಮ ಹತ್ರ ಲಕ್ಷ ಹುಡುಕೋ ಕೇಳ, ನಾವು ಸಿದ್ಧ ಮಾಡಿ ತೋರಿಸ್ತೀವಿ ಏನಿದ್ದು ಬ್ರಹ್ಮ ಮಾತ್ರ. ಮೈಕ್ ಇದೆ, ಹೂವು ಇದೆ, ಗೊತ್ತಾಯ್ತಾ, ಮೊಬೈಲ್ ಇದೆ, ಟೇಬಲ್ ಇದೆ, ಇಷ್ಟು ವಸ್ತುಗಳಲ್ಲಿ ಪದಾರ್ಥಗಳಲ್ಲಿ ಅವು ಎಷ್ಟಾದರೂ ಇರಲಿ, ಎಷ್ಟು ಅಸಂಖ್ಯ ನಾಮರೂಪಗಳಲ್ಲಿ ಜಾಸ್ತಿ ಆಯ್ತಾ, ಝನ್ ಝನ್ ಅಂತದೆ, ಹಾ ಸಾಕು, ಅವು ಎಷ್ಟಾದರೂ ಇರಲಿ ನಾಮರೂಪಗಳು, ಆದರೆ ಅವ್ರು ಹೇಳ್ತಾರೆ ಆ ವಸ್ತುವಿನಲ್ಲಿ 5 ಸಂಗತಿಗಳಿವೆ. ಅದು ಟೇಬಲ್ ಅಂತೀರೋ, ಮೈಕ್ ಅಂತೀರೋ, ಗೋಡೆ ಅಂತೀರೋ, ಚೇರ್ ಅಂತೀರೋ, ಕಾಗೆ ಅಂತೀರೋ, ಹುಲಿ ಅಂತೀರೋ, ಹಸು ಅಂತೀರೋ, ಯಾವುದೇ ಪ್ರಾಣಿ ಇರಲಿ, ಯಾವುದೇ ಪಕ್ಷಿ ಇರಲಿ, ಯಾವುದೇ ವನಸ್ಪತಿ ಇರಲಿ, ಯಾವುದೇ ಮನುಷ್ಯ ಇರಲಿ, ಬಂಡೆ ಅಂತಿರೋ, ಪರ್ವತ ಅಂತಿರೋ, ಯಾವುದೇ ಒಂದು ವಸ್ತುವನ್ನು ನೀವು ಪರಿಗಣಿಸಿದ್ದಾದರೆ ಆ ವಸ್ತುವಿನಲ್ಲಿ 5 ಸಂಗತಿಗಳಿವೆ. 5 ಸಂಗತಿಗಳು ಯಾವುವು? ಅಸ್ಥಿ, ಎರಡನೇದ್ದು ಭಾತಿ, ಪ್ರಿಯಂ, ಅಸ್ತಿ ಭಾತಿ ಪ್ರಿಯ, ಆಮೇಲೆ ರೂಪಂ, ನಾಮ, 5ನೇದು ನಾಮ, ಇತಿ ಪಂಚಕಂ ಅಂಶ. ಇವು 5ರಲ್ಲಿ ಆದ್ಯತ್ರಯಂ ಮೊದಲಿನ ಮೂರುಗಳು, ಮೊದಲಿನ ಮೂರು ಯಾವ ಹೇಳ್ರಿ? ಈ ಮೊದಲಿನ ಮೂರು ಬ್ರಹ್ಮ. ತತಃ ದ್ವಯಂ ನಂತರ ಬರುವಂತ ಎರಡು, ನಂತರ ಬರುವಂತ ಎರಡು ಯಾವುವು? ರೂಪ ನಾಮ. ಅವು ಏನಪ್ಪಾ ಅಂದ್ರೆ ಜಗದ್ ರೂಪ, ಇಕ್ಕಡ ಬ್ರಹ್ಮರೂಪ ಅಕ್ಕಡ ಜಗತ್. ಅರ್ಥ ಆಗಲಿಲ್ಲ? ಈಗ ಇದು ಹೂ, ನಾವೆಲ್ಲರೂ ವ್ಯವಹಾರದಲ್ಲಿ ಇದನ್ನ ಹೂ ಅಂತ ಕರೀತೀವಿ. ಇದೊಂದು ವಸ್ತು. ಈ ವಸ್ತುವಿನಲ್ಲಿ ನಾಮರೂಪಗಳನ್ನ ತೆಗೆದು ನೀವಂತೀರಾ, ಆ ನಾಮರೂಪ ಅಲ್ಲಿ ಬರೆದಿದ್ರೆ ನಾವು ಅಳಿಸ್ಬಿಡ್ತಿದ್ವಿ. ನಾವು ಅಲ್ಲಿ ಬರದೇ ಇಲ್ಲ, ಇಲ್ಲಿ ಬರ್ಕೊಂಡೇವಿ. ಯಾವ ನಾಮರೂಪವನ್ನು ಇಲ್ಲಿ ಬರ್ಕೊಂಡೆವು ಅದು ಅಲ್ಲೇ ಇರ್ಲಿ ಬಿಡು, ಇಲ್ಲೇನದೇ ಹೇಳೋ ಮುಂಚೆ ನನಗೆ. ಅರ್ಥ ಆಯ್ತಾ? ಇಲ್ಲ, ಯಾವ ನಾಮರೂಪಗಳನ್ನ ಇಲ್ಲಿ ಬರ್ಕೊಂಡಿದ್ದೇವಿ ಅವು ಇಲ್ಲಿವೆ, ಆದ್ರೆ ಇಲ್ಲಿ ನಾಮರೂಪ ಇಲ್ಲ. ದುಂಡಗೆ ಇಲ್ಲಿ ಬರ್ಕೊಂಡೇವಿ, ಕೆಂಪಿದೆ ಇಲ್ಲಿ ಬರ್ಕೊಂಡೇವಿ, ಬಿಳಿ ಇದೆ ಇಲ್ಲಿ ಬರ್ಕೊಂಡಿದ್ದೇವೆ, ಹೂವು ಎನ್ನುತ್ತಾರೆ ಇಲ್ಲಿದೆ. ಸ್ವಲ್ಪ ಹೊತ್ತು ನಾವೇನು ನಿಮಗೆ ಪರ್ಮನೆಂಟ್ ಆಗಿ ತೆಗೆದು ಹಾಕಿ ಅಂತ ಹೇಳೋದಿಲ್ಲ, ಒಂದು ಎರಡು ನಿಮಿಷ ಈ ವಸ್ತುವಿನಲ್ಲಿಯ ನಾಮ ರೂಪ ಎರಡನ್ನ ಬದಿಗೆ ಇಟ್ಟು ಬಿಡಿ. ಇಂಥ ಕೆಲಸ ಎಷ್ಟು ಮಾಡಿದ್ದೀವಿ. ಮನೆಯಲ್ಲಿ ಹುಡುಗನಿಗೆ ಸಾತ್ವಿಕ ಅಂತ ಹೆಸರಿಡ್ತೀವಿ, ಸ್ಕೂಲಿಗೆ ಹಚ್ಚುವಾಗ ಕಾರ್ತಿಕ್ ಅಂತ ಹಚ್ತೀವಿ. ಏನ್ ಮಾಡಿದ್ವಿ ನಾವು ಹೇಳ್ರಿ ಈಗ? ಸುಮ್ ಸುಮ್ಮನೆ ಬದಲಾಗ್ತದೇನೋ. ಆ ಸಾತ್ವಿಕ್ ಅನ್ನೋ ನಾಮವನ್ನ ಪಕ್ಕಕ್ಕೆ ಸರಿಸ್ಬಿಡ್ತೀವಿ. ಸಾತ್ವಿಕ್ ಅನ್ನೋ ಹೆಸರನ್ನ ಪಕ್ಕ ಸರಿಸ್ಬಿಡ್ತೇವೆ. ಯಾಕೆ ಅಂದ್ರೆ ನಾವು ಇಟ್ಟ ಹೆಸರು, ಹುಟ್ಟುವಾಗ ಅವನಿಗೆ ಹೆಸರೇ ಇದ್ದಿದ್ದಿಲ್ಲ. ಯಾರ್ಯಾರ ಹೆಸರು ಇಟ್ಕೊಂಡು ಹುಟ್ಟೇವೆ ಹೇಳಿ? ನಾವು ಹುಟ್ಟಿದ ಮೇಲೆ ನಮಗೆ ಹೆಸರು ಇಟ್ಟಾರೆ. ಆ ಹೆಸರು ಅದು ನಂದ ಹೆಸರು ಅನ್ಲಿಕ್ಕೆ ನಾವು ತಗೊಳಿಕ್ಕೆ ನಮ್ಗೆ ಅರ್ಧ 6 ತಿಂಗಳ 1 ವರ್ಷ 2-3 ವರ್ಷ ಬೇಕಾಯ್ತು ನಮಗೆ. ಯಾವಾಗ ನಾವು KG ಕ್ಲಾಸಿನಿಂದ ನಾವು 1st standard ಓದಿ ಆವಾಗ ಅಲ್ಪ ಸ್ವಲ್ಪ ನಮ್ಮ ಹೆಸರು ಇದೆ ಅನ್ನೋದು ನಮಗೆ ಗಟ್ಟಿಯಾಗಿತ್ತು. ಅದಕ್ಕ ನಮ್ಮ ಹೆಸರು ಏನಂತ ನಮಗೆ ಗೊತ್ತಿದ್ದಿದ್ದಿಲ್ಲ. ಅವ್ರು ಹಜರಿ ಹಾಕ್ತಿರ್ತಾರೆ ಅವಾಗ ಏ ನಿನ್ನ ಹೆಸರು ಕೂಗ್ತಾರೆ ನೋಡು, ಆ ಬಾಜು ಹುಡುಗ ನಮ್ಗೆ ದೂಡ್ತಿರ್ತ, ಹೇಳ ಎಸ್ ಮೇಡಮ್ ಅಂತ ಹೇಳ, ಹೇಳ ಹೇಳ ಎಸ್ ಮ್ಯಾಮ್ ಅಂತ ಹೇಳ. ಹೌದಾ? ಇದು ಪಾಪ ಎತ್ತಿ ಎಸ್ ಮ್ಯಾಮ್ ಅಂತ. ಇನ್ನೂ ಗೊತ್ತಾಗಿಲ್ಲ, ಪ್ರೈಸ್ ಕೊಡ್ಬೇಕಾದ್ರೆ ಕರೀತಾರ ಹುಡುಗನ್ನ, ಏ ನಿನ್ನ ಹೆಸರು ಕೂಗ್ತಾರ ಹೋಗ, ಅದು ಮಿಕ್ಕಿ ಮಿಕ್ಕಿ ನೋಡುದು ಹೋಗು ಪ್ರೈಸ್ ತಗೋ ಹೋಗ. ಪ್ರೈಸ್ ತಗೊಳಕ್ ಹೋಗ್ತೇವೆ ನಾ, ತನ್ನ ಹೆಸರು ಏನಂತ ಗೊತ್ತಾಗಿ ಹೋಗಿದ್ದಲ್ಲ. ಅದು ನಮಗೆ ಹೆಸರೇ ಇಲ್ಲ. 16 ಜನ ಮುತ್ತೈದೆಯರು ಸುತ್ತು ನಿಂತ್ಕೊಂಡು ಕಿವಿಯಾಗ ಏನ್ ಮಾಡಿದ್ರು? ಹೆಸರನ್ನು ತೂರಿದ್ರು. ಅನ್ಯಥಾ ನಮಗೆ ಹೆಸರೇ ಇಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಬಾಕಿದೆಲ್ಲ ಹಂಗ ಇರ್ಲಿ, ಇದು ಒಂದು ವಸ್ತು ಅದ. ಈ ಒಂದು ವಸ್ತುವಿನಾಗ ನಾಮ ಮತ್ತು ರೂಪ, ಇದನ್ನ ಬದಿಗೆ ಸರಿಸ್ಬಿಡಿ. ರೂಪ ಅಂದ್ರೇನು? ಚೌಕಿದೆ, ದುಂಡಿಗಿದೆ, ಕೃಶವಾಗಿದೆ, ದಪ್ಪಾಗಿದೆ, ಎತ್ತರವಾಗಿದೆ, ಇವಕ್ಕೆ ರೂಪಗಳು ಅಂತ ಕರೀತಾರೆ. names and forms are the concept of the mind. Manasina nirdharagalu. Nama rupagalu ಹೊರಗೆ ಎಲ್ಲೂ ಇಲ್ಲ, ಇಲ್ಲಿಂದ ಹೊರಗೆ ಪ್ರೊಜೆಕ್ಟ್ ಆಗಿವೆ. ಸಾಮಾನ್ಯವಾದ ಜನರಿಗೆ ಈ ಮಾತು ಅರ್ಥನೇ ಆಗುದಿಲ್ಲ. ಈ ಸ್ವಾಮಿ ತಲೆ ಕೆಟ್ಟದ, ಹೊರಗಿಲ್ಲಂತೆ ಎಲ್ಲ ಒಳಗವ. ಇದನ್ನು ತಿಳ್ಕೊಳ್ಳಿಕ್ಕೂ ಸ್ವಲ್ಪ ಪ್ರಬುದ್ಧತೆ ಬೇಕಾಗ್ತದೆ. ಅವಕಾಶಿಷ್ಟು ಉದಾಹರಣೆಗಳು. ರಾಧಾಕೃಷ್ಣ ಅಂತ ಹೆಸರು ಇಡ್ತಾರೆ, ನನ್ನ ಫೇವರೇಟ್ ಎಕ್ಸಾಂಪಲ್ ಇದು. ರಾಧಾಕೃಷ್ಣ ಅಂತ ಹೆಸರು ಇಡ್ತಾರೆ, ಅವನ ಫ್ರೆಂಡ್ಸ್ ಹೇಳ ಏ ರಾಧಾ ಅಂತ ಕರಿತಿರ್ತಾರೆ. ಹೂ ಅಂತಾನೋ ಇಲ್ಲವ ಅಂತಾನೋ ಇಲ್ಲಪ್ಪ ಅಂತಾನ. ಹೈ ಕ್ರಿಷ್, ಹೂ ಅಂತಾನೋ ಇಲ್ಲ ಅವನೇ. ಇನ್ನೊಬ್ಬ ರಾಧಾ, ರಾಧಾ ಕ್ರಿಷ್ ಅಂತಾನೆ ಅವನು. ಮನೆಯೊಳಗೆ ತಾಯಿ ಏ ಮಗ ಅಂತ ಕೂತಾನು ಅಂತಾನೂ ಇಲ್ಲ. ಇವುಗಳಲ್ಲಿ ಯಾವ ಹೆಸರು ಸತ್ಯವಾದದ್ದು ಅವನಿಗೆ? ಅವನು ಹೇಳ್ತೇ ರೀ ಅಂತಾಳೆ. ಎಲ್ಲೋ ಅಡಿಗೆ ಮನೆ ಮೂಲ ಕೂತ್ಕೊಂಡು ರೀ ಅಂತ ಕೂಗ್ತಾಳೆ. ಬಾಜು ಮನೆ ಬರ್ತಾರನ, ಯಾರು ಬರ್ತಾರ? ಅವನ ಹೆಸರು ರೀ ನೋಡು. ಹೆಸರೇ ಇಲ್ಲ ನಮಗೆ. ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಬಿಡ್ರಿ. ಏನ್ ಹೆಸರಿದು? ಹೂವು, ದಾಸವಾಳ ಹೂವು. ಪಕ್ಕಕ್ಕೆ ಇಟ್ಬಿಡ. ಅದರದ್ದು ನಾಮ ಆಯ್ತು, ರೂಪ, ಬಣ್ಣ ದುಂಡಿಗಿದೆ, ಚೌಕಿದೆ, ದಪ್ಪಿದೆ, ಪಕ್ಕಳಿ ಪಕ್ಕಳಿ ಆಗಿದೆ. ಇವೆಲ್ಲ ಏನಿವೋ ಇವು ರೂಪಗಳು. ಮಧ್ಯಕ್ಕೆ ಕೆಂಪು ಕುಸುಮ ಇದೆ, ಅದು ಕೂಡ ನಾಮ ಮತ್ತು ರೂಪ. ಅದಕ್ಕೆ ಹಸಿರದೊಂದು ತುಂಬಿದೆ, ಅದು ನಾಮ ರೂಪ. ಅದಕ್ಕಿಂತ ವಾಸನೆ ಇದೆ, ಅದು ನಾಮ ರೂಪ. ಬದಿಗಿಟ್ಬಿಡು. ಏನದ ಹೇಳ? ಇದೆ ಅಸ್ಥಿ ಸಂಸ್ಕೃತೋಗ ಅಸ್ಥಿ. ಇದ್ದದ್ದು ಪ್ರಕಾಶಗೊಳ್ಳುತ್ತದೋ, ಇಲ್ಲದೆ ಇದ್ದದ್ದು ಪ್ರಕಾಶಗೊಳ್ಳುತ್ತದೆ. ಇಲ್ಲದೇ ಇದ್ದದ್ದು ಏನು ಪ್ರಕಾಶ ಕೊಡ್ತದಪ್ಪ? ಇಲ್ಲ, ಅಭಾವ. ಯಾವುದಾದ್ರೂ ಪ್ರಕಾಶ ಕೊಡ್ಬೇಕಾದ್ರೆ ಅದು ಇರಬೇಕಾಗ್ತದೆ. ಅಸ್ಥಿ ಪ್ರಕಾಶಗೊಳ್ಳುವಿಕೆಗೆ ಭಾಸಿ ಅಂತ ಕರೆ. ಅಸ್ಥಿ ಭಾಸಿ ಚೆನ್ನಾಗಿ ಕೇಳಿಸ್ಕೊಡಿ ಪ್ಲೀಸ್. ಈ ಮುಂಚಿತವಾಗಿ ಎಷ್ಟೋ ಸಲ ವ್ಯಾಖ್ಯಾನ ಮಾಡಿದೆ ಜನ, ಇವತ್ತಿನ ವ್ಯಾಖ್ಯಾನ ಕೇಳ್ಕೊಳ್ಳಿ. ಎಷ್ಟು ಮಜಾ ಇದೆ. ಪ್ರಕಾಶಿಸ್ತಾರೆ ನಾನು ನಾನಿದ್ರೆ ತಾನೇ ಇದು ಇದೆ. ಇದನ್ನ ಇದೆ ಅಂತ ನೀ ಹೇಳುವಾಗ ನೀನು ಇದ್ದೀಯಾ ಅನ್ನೋದು ಆಟೋಮೆಟಿಕ್ಲಿ ಸಿದ್ಧ ಆಗುತ್ತೆ. ಈ ವಸ್ತುವಿನ ಇದೆ ಎನ್ನುವ ಹೇಳಿಕೆಯ ಜೊತೆ ಜೊತೆಗೇನೆ ನಾನು ಇದ್ದೇನೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗುತ್ತೆ. ಇದು ಬೆಳಗುತ್ತಾ ಇದೆ ಅಂತ ಹೇಳುವಾಗ ನಾನು ಅಷ್ಟೇ ಬೆಳಗ್ತಾ ಇದ್ದೇನೆ ಅನ್ನೋದು ಜೊತೆ ಜೊತೆಗೇನೆ ಸ್ಪಷ್ಟವಾಗುತ್ತೆ. ಅಸ್ತಿ ಭಾಸಿ ಅಹಮಪಿ ಅಸ್ಮಿ ಭಾಮಿ. ಮುಂಚೆ ಹೇಳಿಲ್ಲ ಈ ವ್ಯಾಖ್ಯಾನವನ್ನು. ಅಹಮಪಿ ಅಸ್ಮಿ ಭಾಮಿ. ಹೂ ಇದೆ, ನಾ ಇಲ್ಲೇ ಇಲ್ಲ, ಸಾಧ್ಯನೇ ಇಲ್ಲ. ಕೇಳ್ಕೊಳ್ಳಿ, ಭಾಮಿ ಪ್ರಕಾಶಿಸುತ್ತೇನೆ, ಇರುವಿಕೆ ಸತ್, ಪ್ರಕಾಶಿಸುವಿಕೆ ಚಿತ್. ಈ ವಿಷಯದಲ್ಲಿ ಬಂದ್ರೆ ಅಸ್ತಿ ಭಾಸಿ, ಈ ವಿಷಯದಲ್ಲಿ ಬಂದ್ರೆ ಅಸ್ಮಿ ಭಾಮ. ಕೇಳ್ಕೊಳ್ಳಿ, ಅಸ್ಮಿ ಆದ್ಮೇಲೆ ಭಾಮಿನೋ, ಭಾಮಿ ಆದ್ಮೇಲೆ ಅಸ್ಮಿನೋ, ಏನು ಅಸ್ಮಿನೇ ಭಾಮಿ, ಭಾಮಿನೇ ಅಸ್ಮಿ? ಅಸ್ಮಿ ಆದ್ಮೇಲೆ ಭಾಮಿ. ಓಕೆ, ಈಗ ಬೇರೆ ರೀತಿ ಹೇಳ್ತೇನೆ ಕೇಳಿ. ಅಸ್ತಿ ಭಾಸಿ, ಇದು ಬೆಳಗುತ್ತಾ ಇದೆ. ಏನು ಅಂತ ಗೊತ್ತಿಲ್ಲ ನನಗೆ, ವಸ್ತು ಬೆಳಗ್ತಾ ಇದೆ. ಬೆಳಗ್ತಾ ಇದೆ ಅಂತೇಳಿ ಅದು ಇದೆ, ಬೆಳಗ್ತಾ ಇದೆ, ಬೆಳಗ್ತಾ ಇದೆ, ಇದೇ ಬೆಳಗ್ತಾ ಇದೆ, ಬೆಳಗ್ತಾ ಇದೆ. ಈಗ ಬೆಳಗೋದು ಮೊದಲಾಯ್ತು, ಇದೆ ಅನ್ನೋದು ಮೊದಲಾಯ್ತು. ಬೆಳಗುತ್ತದೆ ಆದ್ರೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಇದೆ ಆದ್ರೆ ಬೆಳಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರಿಂದ ಇದ್ರ ಮೊದಲು ಕೊನೆ ಅನ್ನೋದು ಪ್ರಶ್ನೆ ಇಲ್ಲ. ಇದು ಇದಕ್ಕೆ ಸ್ವರೂಪ ಲಕ್ಷಣ ಅಂತ ಕರೀತಾರೆ. ಸ್ವರೂಪ ಲಕ್ಷಣ ಗೊತ್ತಾಗ್ಲಿಲ್ಲ, ಸ್ವರೂಪ ಲಕ್ಷಣ. ಈಗ ಮತ್ತೆ ವಾಪಸ್ ಅಸ್ಮಿ ಭಾಮಿ ಬನ್ನಿ. ಅಸ್ಮಿ ಆದ್ಮೇಲೆ ಭಾಮಿನೋ, ಭಾಮಿ ಆದ್ಮೇಲೆ ಅಸ್ಮಿನೋ? ಭಾಮಿ ಅಸ್ಮಿ ಆದ್ಮೇಲೆ ಭಾಮಿ, ಅಸ್ಮಿ ಅಂತ ಹೇಳಬೇಕಾದ್ರೆ ಭಾಮಿ ಅನ್ನೋದು ಇರ್ತದೆ, ಇರುದು ಎಷ್ಟಿದ್ರು ತಾನೆ ಅಸ್ಮಿ ಅಂತ ಹೇಳೋದು. ನಾನು ಇದೇನೆ ಅಂತ ಹೇಳುವಾಗ ನಾ ಎಷ್ಟಿದ್ರು ತಾನೆ ನಾ ಇದೇನೆ ಅಂತ ಹೇಳೋದು, ಹೌದೋ? ನಾನು ಎಚ್ಚರ ಅಂತ ಹೇಳಿದಾಗ ನಾ ಇದ್ರಿಂದ ತಾನೆ ನಾ ಎಚ್ಚರ ಅಂತ ಹೇಳೋದು. ಆದ್ರಿಂದ ಅಸ್ಮಿ ಆದ್ಮೇಲೆ ಭಾಮಿ ಅಲ್ಲ, ಭಾಮಿ ಆದ್ಮೇಲೆ ಅಸ್ಮಿ ಅಲ್ಲ, ಅಸ್ಮಿ ಭಾಮಿ ಇದು ನನ್ನ ಸಹಜತೆ. ಕೇಳ್ಕೊಳ್ಳಿ, ಅಸ್ಮಿ ಭಾಮಿ ಇದು ನನ್ನ ಸಹಜತೆ. ಈ ಭಾಮಿ ಇದ್ರ ಕೊನೆ ಯಾವಾಗ? ನಾನು ಎಚ್ಚರ, ನಾನು ಎಚ್ಚರ, ಈ ಎಚ್ಚರದ ಕೊನೆ ಯಾವಾಗ? ಈ ಎಚ್ಚರದ ಕೊನೆ ಯಾವಾಗ? ಈ ಎಚ್ಚರದ ಕೊನೆಯನ್ನು ಗುರುತಿಸಲಿಕ್ಕೆ ಎಚ್ಚರ ಬೇಕು ಬೇಡ? ಆ ಎಚ್ಚರದ ಕೊನೆ ಯಾವಾಗ? ನೀವು ಎಲ್ಲ ತನಕ ಎಚ್ಚರಕ್ಕೆ ಕೊನೆ ಇಲ್ಲ ಅಂತ ಹೇಳೋದಿಲ್ಲ, ಅದನ್ನ ನಾ ಬಿಡೋದಿಲ್ಲ. ಎಚ್ಚರಕ್ಕೆ ಕೊನೆ ಇಲ್ಲ, ಕೊನೆ ಇಲ್ಲ, ಇದಕ್ಕೆ ಅನಂತ ಅಂತ ಕರೀತಾರೆ. ಕೊನೆ ಇಲ್ಲ ಅದನ್ನ ಏನಂತ ಕರೀತಾರೆ? ಅದಕ್ಕೆ ಅನಂತ ಅಂತ ಕರೀತಾರೆ. ಯಾವುದು ಅನಂತವೋ ಅದು ಪೂರ್ಣ. ಶಬ್ದಕ್ಕೆ ಮತ್ತೊಂದು ಶಬ್ದ, ಶಬ್ದ ಜಾಲದಲ್ಲಿ ಸಿಗದೆ ಸಿಗಿಸದೆ, ಕೇಳ್ಕೊಳ್ಳಿ, ಶಬ್ದ ಒಂದರಿಂದ ಒಂದರಿಂದ ಒಂದರಿಂದ ಒಂದು ಇನ್ನೊಂದು ಶಬ್ದ ಜಾಲದಲ್ಲಿ ಸಿಕ್ಕಿ ಹಾಕಿಸಿಕೊಳ್ಳದೆ ಶಬ್ದಗಳು ಕಳಚಿ ಹೋಗುವಂತ ಸ್ಥಿತಿ ಬಂದದ್ದಾದ್ರೆ ಅದಕ್ಕೆ ಆತ್ಮಜ್ಞಾನ ಅಂತ ಕರೀತಾರೆ. ತಪ್ಪೇನಿಲ್ಲ, ಶಬ್ದಿಗೆ ಶಬ್ದ ಸೇರಿಸಿರಿ, ಆದ್ರೆ ಶಬ್ದಗಳು ತಾವಾಗೆ ಕಳಚಿ ಹೋಗ್ಬೇಕು. ಈಗ ನಾನು ನಿಮಗೆ ಸೇರಿಸ್ತಾ ಇದ್ದೇನೆ ನೋಡಿ, ಯಾವುದು ಕೊನೆ ತೀರಬಾರದು ಅದಕ್ಕೆ ಅನಂತ ಅಂತ ಕರೀತಾರೆ, ಯಾವುದು ಅನಂತವೋ ಅದು ಪೂರ್ಣ. ಯಾವುದು ಪೂರ್ಣವೋ ಅದರಲ್ಲಿ ಕೊರತೆ ಇಲ್ಲ. ಇವು ಲಾಜಿಕಲ್ ಪಾಯಿಂಟ್ಸ್. ಇವು ಯಾವುದು ಪೂರ್ಣವೋ ಅದರಲ್ಲಿ ಕೊರತೆ ಇಲ್ಲ. ಕೊಡ ಪೂರ್ತಿ ತುಂಬಿದೆ, ಕೊರತೆ ಯಾವ ಊರಿಗೊಳಗಿದೆ? ಕೊರತೆ ಇದ್ದರೆ ದುಃಖ. ಕೊರತೆ ಇಲ್ಲ ಆದ್ದರಿಂದ ಆನಂದ. ಬಾಮಿ ಹೋಗಿ ಎಲ್ಲಿ ಬಂದ್ವಿ? ಅಶ್ಮಿ ಬಾಮಿ ಹೋಗ್ಬಿಡ್ತಿ, ಎಲ್ಲಿ ಬಂದ್ವಿ ನಾವು? ಆನಂದ. ನಮ್ಮ ಗುರುಗಳು ಭಾರಿ ಆನಂದ ರೀ. ಗುರುಗಳ ಆನಂದ ಅನ್ನೋ ನಿನಗೆ ಗೊತ್ತಾಯ್ತು? ನೀ ದುಃಖಿ ಆಗಿದ್ರೆ ಗೊತ್ತಾಗ್ತಿತ್ತನು. ಹಾಗಾದ್ರೆ ಆನಂದ ಯಾರು? ನಾನು ಆನಂದ. ಅಸ್ಮಿ ಭಾವಿ ಆನಂದ. ಇದನ್ನ ಅಕಡೆ ತಗೊಂಡೋಗ್ರೀಗ. ಸತ್ತು ಅಸ್ತಿ ಭಾತಿ ಪ್ರಿಯಂ. ಇಲ್ಲೆಂಗೆ ನಾನು ಆನಂದ ವಿಶ್ಲೇಷಣೆ ಮಾಡಿದೆ, ಹಾಗೆ ಅಲ್ಲಿ ಒಂದು ಎರಡು ನಿಮಿಷ ಅದನ್ನು ಮಾಡ್ತೀನಿ. ಈಗ ಇದೆ, ಬೆಳಗ್ತಾ ಇದೆ. ಬೆಳಗ್ತಾ ಇದ್ದರಿಂದಾಗಿ ನಮ್ಮಲ್ಲಿ ಪ್ರಿಯ ಮೋದ ಪ್ರಮೋದ ಭಾವನೆಗಳನ್ನು ಉಕ್ಕಿಸ್ತದೆ. ಯಾವುದು ಜಡ ಇಲ್ಲ ಈ ಜಗತ್ತಿನೊಳಗೆ. ಒಂದು ಬಂಡೆ ಕೂಡ ನಮ್ಮನ್ನ ಪ್ರಚೋದಿಸ್ತದೆ. ಒಂದು ಹಸಿರು ಹುಲ್ಲಿನ ರಾಶಿ ಕೂಡ ನಮ್ಮನ್ನ ಪ್ರಚೋದಿಸ್ತದೆ. ಸೌಳು ನೀರಾದರೂ ಚಿಂತೆ ಇಲ್ಲ, ಸಾಲ್ಟ್ ವಾಟರ್ ಆದರೂ ಚಿಂತೆ ಇಲ್ಲ, ಅದು ಖರಾಬ್ ವಾಟರ್ ಆದರೂ ಚಿಂತೆ ಇಲ್ಲ. ಕಾಲು ತಿರುಗಾಡಿ ಬಂದು ಉರಿತಾ ಇದ್ದಾಗ ಎರಡು ಚಮ್ಮ ನೀರು ಹಾಕಿದ್ರೆ ಕಾಲು ತಣ್ಣಗಾಗ್ತದೋ ಇಲ್ಲೋ ಅಂದ್ರೆ ಅದು ಕೂಡ ನಿರುಪಯುಕ್ತ ಅಲ್ಲ ಅಂತ ಆಯ್ತು. ಪ್ರಿಯ ಮೋದ ಪ್ರಮೋದಗಳನ್ನ ಹೊರಗೆ ವೈಬ್ರೇಟ್ ಮಾಡ್ತದದು, ಅದನ್ನ ಆನಂದ ಅಂತ ಕರಿತೀವಿ. ಆಹಾಹಾಹಾ ಹೇಳ್ರಿ, ಏನಿದೆ ಇಲ್ಲಿ? ಅಸ್ತಿ ಭಾತಿ ಪ್ರಿಯ. ಇಲ್ಲೇನಿದೆ? ಇಲ್ಲೇನಿದೆ ಟೇಬಲ್? ಈ ಗೋಡೆ ಜಗತ್ತೆಲ್ಲವೂ ಎಪ್ಪತ್ತು ಕರೆಕ್ಟ್ ಹತ್ತು ನಿಮಿಷ. ಈ ಅಸ್ಥಿ ಭಾತಿ ಪ್ರಿಯಮನ್ನ ಬ್ರಹ್ಮ ಅಂತ ಕರೀತದೆ ವೇದಾಂತ. ಯತ್ರ ಯತ್ರ ಪಶ್ಯತಿ ತತ್ರ ತತ್ರ ಬ್ರಹ್ಮ ಏವ ಅಸ್ತಿ. ಬಿಡು, ಅಲ್ಲಿ ಇಲ್ಲಿ ನೋಡೋದೆ ಬೇಡ, ನನ್ನನ್ನು ನಾನು ನೋಡ್ಕೊಂಡ್ರೆ ಸಾಕಾಗಿದೆ. ಆಪಿ ಸಚ್ಚಿದಾನಂದ ಬ್ರಹ್ಮೋಸ್ಮಿ. ಅಯ್ಯೋ ಸ್ವಾಮಿ, ಜಗತ್ತೆಲ್ಲೋ ತಂದನೆ, ಎಲ್ಲೋ ನೀನೇ ಇಲ್ಲ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿಃ ಉದ್ಭೂತಂ ಯಥಾ ನಿದ್ರಯ. ಎಲ್ಲದಪ್ಪ, ಅದು ಎಲ್ಲೂ ಹೋಗಿಲ್ಲ. ಎಲ್ಲಿತ್ತೋ ಅಲ್ಲೇ, ಎಲ್ಲಿತ್ತೋ ನಾಮರೂಪದೊಳಗಿತ್ತು, ಈಗೂ ಕೂಡ ನಾಮರೂಪದೊಳಗೆ ಇತ್ತು. ನಾಮರೂಪದೊಳಗಿರುವುದನ್ನು ಜಗತ್ತು ಅಂತ ಕರೀತಾರೆ, ಮೂಲ ತತ್ವವನ್ನು ಬ್ರಹ್ಮ ಅಂತ ಕರೀತಾರೆ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮ ಇತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮ ರೂಪಂ ತಥೋದ್ವಯಂ ಜಗದ್ರೂಪಂ. ಮನನ ಮಾಡ್ರಿ, ಬಂಡೆದ್ರೆ ಕೂತ್ಕೊಳ್ರಿ, ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗ್ತೇನೆ ಬಳ್ಳಾರಿ ಬೇಕಾದ್ರೆ. ಇಲ್ಲಿ ಇಲ್ಲಿ ಬಂಡೆ ಸಿಗೋದಿಲ್ಲ ನೋಡ್ಲಿಕ್ಕೆ, ಅದಕ್ಕೆ ಕೇಳೋದು. ಬಂಡೆದ್ರೆ ಕೂತ್ಕೊಳ್ರಿ, ಆ ಬಂಡೆಯಲ್ಲಿ ಕೂತ್ಕೊಂಡು ಬಂಡೆ ಎನ್ನುವ ನಾಮ ಬಂಡೆ ಎನ್ನುವ ರೂಪನ ತೆಗೆದುಬಿಡು. ಕಿಮಸ್ತಿ ತತ್ರ ಅಸ್ತಿ ಅಸ್ತಿನವ ಅಸ್ತಿ ಭಾತಿ. ಅದಕ್ಕೆ ಪ್ರಿಯಂ ನಮ್ಮಲ್ಲಿ ಭಾವನೆಗಳು ಉಕ್ಕಿಸ್ತದದು. ಆ ಪ್ರಿಯಂ ಬೇರೆ ಅಲ್ಲ, ಇಲ್ಲಿ ಅನಂತ ಆನಂದ ಬೇರೆ ಅಲ್ಲ, ಅಲ್ಲಿ ಭಾತಿ ಬೇರೆ ಅಲ್ಲ, ಇಲ್ಲಿ ಚಿತ್ ಬೇರೆ ಅಲ್ಲ, ಅಲ್ಲಿ ಅಸ್ಥಿ ಬೇರೆ ಅಲ್ಲ, ಇಲ್ಲಿ ಸತ್ ಬೇರೆ ಅಲ್ಲ. ಅಲ್ಲಿರುವ ಅಸ್ಥಿ ಭಾತಿ ಪ್ರಿಯಮ್ಮನ್ನ ಇಲ್ಲಿ ಸತ್ ಚಿತ್ತ ಆನಂದ ಬ್ರಹ್ಮಾಸ್ಮಿ ಅಂತ ಆಗ್ತದೆ. ಆ ಬ್ರಹ್ಮನೇ ನಾನು ಎಂದು ಸಿದ್ಧವಾದಾಗ ಹೊರಗಡೆ ಜಗತ್ ಕಾಣೋಂಗಿಲ್ಲ, ಹೊರಗಡೆ ಕೂಡ ಏನ್ ಕಾಣಿಸ್ತದೆ? ಬ್ರಹ್ಮವೇ. ತತಃ ನಂತರದ ದ್ವಯಂ ಜಗದ್ ರೂಪಂ. ಓಕೆ, ಠೀಕ, ಇರಲಿ. ಯಾಕೆಂದ್ರೆ ನಾಮರೂಪ ಇದು ನನ್ನಿಂದ ಪ್ರೊಜೆಕ್ಟ್ ಆಗಿದ್ರು ಕೂಡ ಇದು ಇಲ್ಲ, ಒಟ್ಟು ಸೇರಿಸಿ ಈಶ್ವರನಿಂದ ಪ್ರೊಜೆಕ್ಟ್ ಆಗುತ್ತಿದ್ದು. ನನ್ನಿಂದ ಪ್ರೊಜೆಕ್ಟ್ ಆಗಿದೆ ಸ್ವಾಮಿ, ಈಶ್ವರನಿಂದ ಎಲ್ಲ ಆಗ್ತದೆ. ನನ್ನಿಂದ ಪ್ರಕಾಶಗೊಂಡಿರುವಂತ ಈ ಜಗತ್ತು, ನನ್ನಿಂದ ನಾಮರೂಪಗಳಾಗಿ ಪ್ರಕಟವಾಗಿರುವ ಈ ಜಗತ್ತು, ನನ್ನ ಮನಸ್ಸು ಬುದ್ಧಿಗಳಿಂದ ಪ್ರಕಟವಾಗಿರುವ ಈ ಜಗತ್ತು, ಈ ನನ್ನ ಮನಸ್ಸು ಬುದ್ಧಿ ಇದು ಯಾರ ಸೃಷ್ಟಿಯೊಳಗಿದೆ? ಆದ್ದರಿಂದ ಎಲ್ಲವೂ ಕೂಡ ಎಲ್ಲಿಂದ ಬಂದಂಗಾಯ್ತು. ಆದ್ಮೇಲೆ ಅದಕ್ಕೆ ಅದ್ರ ಬಗ್ಗೆ ನಿನಗೆ ಯಾಕೆ ಅಷ್ಟು ಒದ್ದಾಟ? ಯಾವುದು ಈಶ್ವರಂದೋ ಅದು ಈಶ್ವರಂದಾಗೆ ಇರಲಿ, ಯಾವುದು ನಿಂದೋ ಅದು ನಾಮರೂಪ ಮಿಥ್ಯ ಅನ್ನೋದನ್ನ ಮೊದಲು ಬೇರ್ಪಡಿಸದನ. ಉಳಿತೇನು ಹೇಳು, ಬ್ರಹ್ಮ ಒಂದೇ ಉಳಿತು. ಜೀವಾತ್ಮನಲ್ಲಿಯ ನಾಮರೂಪಗಳು, ಜಗತ್ತಿನಲ್ಲಿಯ ನಾಮರೂಪಗಳು, ಇವು ಎರಡನ್ನು ನಾವು ಬೇರ್ಪಡಿಸಿ ನೋಡಿದ್ದಾದರೆ, ಮನನ ಮಾಡಿ ನೋಡಿದ್ದಾದರೆ, ಕ್ಷಣ ಕ್ಷಣದ ವ್ಯವಹಾರಗಳಲ್ಲಿ ಕೂಡ ಮನನ ಮಾಡಿದ್ದಾದರೆ, ಕೊನೆಗೆ ಉಳಿಯೋದೇನು? ಅಸ್ಥಿ ಭಾತಿ ಪ್ರಿಯ. ಹೋಗಯ ಟೀಚಿ, ಅಸ್ಥಿ ಭಾತಿ ಪ್ರಿಯಂ, ಅದೇ ಸ್ವರ್ಣಾಂಬ ಕೊಟ್ಟದ್ದು. ಇದರ ಸಾರಾಂಶವನ್ನೇ ನಾನು ಸ್ವರ್ಣಾಂಬ ಕೊಟ್ಟೆ ಬಳ್ಳಾರಿಯೊಳಗೆ. ಆ ಮುದುಕಿ ಸಾಯ್ಲಿಕ್ಕಾಗಿದ್ದಲ್ಲ, ಆ ಬ್ರಹ್ಮ ವಿದ್ಯೆ ಬೇಕೇ ಬೇಕಾಗಿತ್ತು ಅವಳಿಗೆ, ಭಾರಿ ಹಠ ಇತ್ತು ಅವಳಿಗೆ. ನಾನು ಸರಿ ಕೊಡೋ ಟೈಮ್ನಾಗ ಕರ್ಮಕಾಂಡ ಇನ್ನೂ ಹೇಳ್ಕೋತ ಬೇರೆ ಕಡೆ ಹೋಗ್ಬಿಟ್ಟೆ, ಹೇಳ್ಕೊಡ್ಲೇ ಇಲ್ಲ ಅಕ್ಕಿಗೆ. ಸಾಯುವಾಗ ನಾನು ಅಕಸ್ಮಾತ್ ಅಲ್ಲೇ ಇದ್ದೆ, ಕರ್ಕೊಳ್ತಿದ್ದಾಗ ಹೇಳಿದೆ ಆಕಿನೇ, ಎದ್ದು ಕುಡಿಸಿದ್ರು ಇಲ್ಲ ನೆನಪಿಲ್ಲ ನನಗೆ, ಹೇಳಿದೆ ಲೈಟ್ ಎಲ್ಲ ಆರಿಸ್ರಿ ಅಂತ ಹೇಳಿದೆ. ಎಲ್ಲ ಲೈಟ್ ಆರಿಸಿದ್ರು. ಅವ್ರಿಗೆ ಕೇಳಿದೆ ಏನು ಕಾಣಿಸ್ತದೆ ನಿನಗೆ ಅಂತ. ಅವ್ರು ಲೈಟ್ ಎಲ್ಲ ಆರಿಸ್ಬಿಟ್ಟಾರೆ, ನನಗೇನು ಕಾಣಿಸ್ತದೆ? ಏನು ಕಾಣಿಸೋದಿಲ್ಲ. ಏನು ಕಾಣಿಸೋದಿಲ್ಲ ಅನ್ನೋದು ನಿನಗೆ ಕಾಣಿಸ್ತದೋ ಇಲ್ಲೋ? ಹಾಗಾದ್ರೆ ಯಾವ ಬೆಳಕಿನಲ್ಲಿ ಕಂಡಿ ನೀನು? ಬಲ್ಬ್ ಬೆಳಗುತ್ತಾ ಇಲ್ಲ, ಲೈಟ್ ಬೆಳಗುತ್ತಾ ಇಲ್ಲ ಅನ್ನೋದನ್ನ ಯಾವ ಬೆಳಕಿನಲ್ಲಿ ನೀನು ಕಂಡಿ? ಯಾವ ಬೆಳಕಿನಲ್ಲಿ ಕಂಡಿ? ನನ್ನ ಬೆಳಕಿನಲ್ಲಿ ನಾನು ಕಂಡಿ. ಹಾಗೆ ನೀ ಬೆಳಕು ಕತ್ತಲೆ, ನಾನು ಬೆಳಕು. ವಾ, ಇದೆಯೋ ಇಲ್ಲೋ? ಇದೇನೆ ಬೆಳಕಿನಿಂದ ಇದೆಯೋ ಇನ್ನು ಕತ್ತಲೆಯಿಂದ ಇದೆಯೋ? ಬೆಳಕಿನಿಂದ ಇದ್ದೇನೆ. ನೀನು ಸತ್ತು, ನೀನು ಚಿತ್ತು. ಈ ಬೆಳಕಿಗೆ ಕೊನೆ ಇಲ್ಲ, ಶಾಶ್ವತವಾದ ಸತ್ಯ. ಮಲಗಿಸಿದ್ವಿ, ಆ ಕಡೆಗೆ ಹೋದೆ, ಈ ಕಡೆ ಪ್ರಾಣ ಬಿಟ್ಟರು. ವಾ ತಿಳಿದು ಸ್ವಾಮೀಜಿ, ಅರ್ಥಮಾಯ ಅರ್ಥಮಾಯ ಅಂದ್ಲು. 88 ವರ್ಷದ ಮುದುಕಿ, ಅಮ್ಮ ಈಗ ಒಂದೊಂದು ಘಟನೆ ನೆನಪಾದ್ರೆ ಮನಸ್ಸಿಗೆ ಇಷ್ಟು ಆಶ್ಚರ್ಯ ಅನಿಸ್ತದೆ. ಇಂಥವೆಲ್ಲ ಸೇವೆಗೆ ನಾನೇ ಬೇಕಾಗಿತ್ತ, ಅವರಿಗೆ ಬೇರೆಯವ್ರು ಬೇಕಾಗೋದಿಲ್ವೋ? ಇದೆ ಸೇಮ್ ಥಿಂಗ್, ಅಸ್ಥಿ ಭಾತಿ ಪ್ರಿಯ. ಆಮೇಲೆ ಇದ್ರೊಳಗೆ ಇನ್ನೊಂದು ಆಶ್ಚರ್ಯ ಅಂದ್ರೆ, ಆ ಸಂದರ್ಭಗಳಲ್ಲಿ ಅವು ಸ್ಟ್ರೈಕ್ ಆಗ್ಬೇಕು. ಇನ್ನು ಒಂದು ನಿಮಿಷಕ್ಕೆ ಸಾಯೋಳಿದ್ದಾಳವಳು, ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಬ್ರಹ್ಮವಿದ್ಯೆ ಹೇಳ್ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀನಿ. ನಾನು ಮಾತು ಕೊಟ್ಟು 3 ವರ್ಷ ಆಗಿದೆ. ಅವಳು ಬದುಕಿ ಉಳಿದಿದ್ದೇ ಈ ಮಾತು ನಾನು ಉಳಿಸ್ತೇನೋ ಇಲ್ಲೋ ನೋಡ್ಲಿಕ್ಕೆ ಅಂತ ಕಾಣಿಸ್ತು. ಪುರುಷ ರಾತ್ರಿ 8:20 ನೋಡಿ, 8 ಗಂಟೆಗೆ ಉಪನ್ಯಾಸ ಹೋಗಿತ್ತು. ಅಲ್ಲಿಂದ ಅವ್ರ ಮನೆಗೆಲ್ಲ ನಮಸ್ಕಾರ ಮಾಡಿ ಹೋಗಿದೆ ಎಲ್ಲ ಮಾಡೋರಿಗೆ 8:15, ಅಲ್ಲಿ ನೋಡಿಕೆ ಮುಗಿಯಾಗಿ 2 ನಿಮಿಷ, ಅವ್ರ ಮನೆಗೆ ಕಾಲಿಟ್ಟಾಗ 8:20. 8:30 ನೋಡಿಲ್ಲ, ಹೋಗ್ಬಿಟ್ಟು ದರ್ಶೆ. ನಾ ಇನ್ನೂ ಆ ಓಣಿ ದಾಟ್ತಾ ಇದ್ದೆ, ಅಲ್ಲಿ ಬಂದು ಹೇಳಿದ್ರು ಓಡಿ ಬಂದು, ಅಮ್ಮ ಲೇದು ಸ್ವಾಮೀಜಿ, ಅಮ್ಮ ಪೋಯಿಂದೆ. ಪೋರಾ ಪೋರಾ, ಅಮ್ಮ ಇಕ್ಕಡೆ ಕೂತೀನಿ. ಸೊ ಅಸ್ತಿಭಾತಿ ಪ್ರಿಯಂ ರೂಪಂ ನಾಮ ಇತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮ ರೂಪಂ ತಥೋ ದ್ವಯಂ ಜಗತ್ತು. ಇಂಟ್ರೆಸ್ಟಿಂಗ್ ಅಲ್ಲ ಇದಕ್ಕೆ? ಏನಪ್ಪ ಏನು ಸಂಸ್ಕೃತಿ ಬೇಕಾಗಿತ್ತ? ಸರಳ ಮಾಡಿ ಹೇಳು, ನಿಂಗೆ ತಿಳಿದಿದ್ರೆ ನೀನು ಸರಳ ಮಾಡೇ ಮಾಡ್ತೀಯ. ಇವು ಭಾರಿ ಕಠಿಣ ಕಠಿಣ ಮಾಡಿ ಹೇಳ್ತಾರೆ ನೋಡು. ಯಾಕೆ ಕಠಿಣ ಕಠಿಣ ಮಾಡಿ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಇದು ಇದು ಪೂಜ್ಯ ಸ್ವಾಮೀಜಿ ಸ್ಟೈಲ್. ಈಗ ನಾ ಏನು ಹೇಳಿದ್ನಲ್ಲ, ಇದು ಪೂಜ್ಯ ಸ್ವಾಮೀಜಿ ಸ್ಟೈಲ್. ಈ ಪರಮಾರ್ಥಾನಂದಿ ಅವ್ರದೆಲ್ಲ ಸ್ಟೈಲ್ ಇದೆ, ಅವ್ರು ಅವ್ರದೇ ಆದಂತಹ ಸ್ಟೈಲ್ ಇಟ್ಕೊಂಡರು. ದಟ್ ಇಸ್ ಆಲ್ಸೋ ಗುಡ್, ಅತ್ಯಂತ ಪಾಂಡಿತ್ಯಪೂರ್ಣವಾಗಿರ್ತದೆ. ಬಟ್ ಐ ಆಮ್ ಸಾರಿ, ಅದು ಯಾವುದು ನನ್ನಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಸಹಜವಾದಂಥ ವ್ಯಕ್ತಿ, ಸಹಜವಾಗಿ ನಾನು ನೋಡ್ತೀನಿ, ಸಹಜವಾಗಿ ನಮ್ದು ಹೊರಬರ್ತದೆ, ಸಹಜವಾಗಿ ನಿಮ್ಗೆ ಸಿಗುತ್ತೆ. ಯಾಕೆ ಇಷ್ಟೊಂದು ಲೆಕ್ಕಾಚಾರ ಆಗ್ಬೇಕದು? ಅಸ್ತಿಭಾತಿ ಪ್ರಿಯಂ ರೂಪಂ ನಾಮ ಇತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮ ರೂಪಂ ತಥೋ ದ್ವಯಂ ಜಗತ್ರೂಪಂ. ನಾಮ ಇತ್ಯಂಶ ಪಂಚಕಂ ಅಂತ ಹೇಳ್ತೇನೆ ಇಲ್ಲಿ ಅಂದ್ರೆ, ನಾಮ ಚೇತ್ ನಾಮ ಚ ಇತಿ ಅಂಶ ಬಂದ ನಾಮ ಚ ಚ ಮೊದಲು ತಂದು ನಾಮ ಇತಿ ಅಂಶ ಪಂಚಕಂ ರೂಪಂ ಚ ರೂಪಂ ಚ ನಾಮ ಇತಿ ಅಂಶ ಪಂಚಕ ಎಲ್ಲ ಕರೆಕ್ಟ್ ಆಗಿದೆ. ಖಂ ವಾಯು ಅಗ್ನಿ ಜಲೋರ್ವೀಷು ಖಂ ವಾಯುವಗ್ನಿ ಜಲೋರ್ವೀಷು ದೇವತಿರ್ಯನ್ನರಾದಿಷು ಅಭಿನ್ನಾಃ ಸಚ್ಚಿದಾನಂದಾಃ ವಿದ್ಯಂತೆ ರೂಪನಾಮನಿ. ಖಂ ಆಗಿ ಖ ಆಗಿ ನಿಮ್ದ ಕನ್ನಡದಲ್ಲಿ ಹೇಗಿದೆ ನಿಮಗೆ? ಖಂ ಖಂ ಖಂ ಅಲ್ಲ, ಖಂ ಅಂತದನ ಖ ಅಂತದನ ನಿಮ್ದು? ಖ ಅದ್ರಾಗ ಹೇಳಿ ಅದ್ರಾಗ ಹೇಳಿ ಕಮದ ಅಲ್ಲಿ ಕಮ್ ಮಾಡ್ಕೊಡ್ರಿ. ಖಂ ವಾಯು ಅಗ್ನಿ ಜಲಹ ಊರ್ವಿಷು, ಊರ್ವಿಷು ಅಂದ್ರೆ ಪೃಥ್ವಿ. ದೇವ ತಿರ್ಯಕ್ ನರಾದಿಷು, ಉಚ್ಚ ಯೋನಿಗಳು ದೇವತೆಗಳು, ನೀಚ ಯೋನಿಗಳು ಎಲ್ಲ ಕಿವಿಣಿ ಕೀಟಾದಿಗಳು ಪಕ್ಷಿ ಪ್ರಾಣಿಗಳು ಮತ್ತೆ ನರಾದಿಷು. ನೋಡಿ ಪಂಚಮಹಾಭೂತಗಳಲ್ಲಿಯೂ ಎಲ್ಲ ಜೀವರಾಶಿಗಳಲ್ಲಿ ಅಂತ ಒಂದೇ ಒಂದು ಅರ್ಥ. ಅಷ್ಟು ಅರ್ಥ ತಾತ್ಪರ್ಯ ಏನು? ಎಲ್ಲ ಪಂಚಮಹಾಭೂತಗಳಲ್ಲಿ ಮತ್ತು ಎಲ್ಲ ಜೀವರಾಶಿಗಳಲ್ಲಿ ಏನಪ್ಪ ಅಂದ್ರೆ ಸಚ್ಚಿದಾನಂದ ಅಭಿನ್ನ, ಸಚ್ಚಿದಾನಂದನನ್ನ ಭಿನ್ನವಾಗಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೆಲ್ಲಿ ನಿಮಗೆ ಪಂಚಮಹಾಭೂತಗಳು ಇವೆ ಅಲ್ಲೆಲ್ಲ ಯಾರಿದ್ದಾರೆ? ಸಚ್ಚಿದಾನಂದ. ಎಲ್ಲೆಲ್ಲಿ ಪರ್ವತ ಇದೆ ಅಲ್ಲಿ ಸಚ್ಚಿದಾನಂದ, ಇಲ್ಲಿ ನದಿ ಇದೆ ಅಲ್ಲಿ ಸಚ್ಚಿದಾನಂದ, ಇಲ್ಲಿ ಸಮುದ್ರ ಇದೆ ಅಲ್ಲಿ ಸಚ್ಚಿದಾನಂದ. ಎಲ್ಲಿ ಏನೇನು ಏನು ಇದೆ ಅಂತೀರೋ, ಎಲ್ಲೆಲ್ಲಿ ಏನೇನು ಇದೆ ಅಂತ ಹೇಳ್ತೀವೋ ಅದಷ್ಟು ಏನು ಅಂದ್ರೇನು, ಅವನು ಬಿಟ್ಟು ಇನ್ನೊಂದು ಯಾವುದು ಬೇರೆ ಏನು ಇಲ್ಲೇ ಇಲ್ಲ. ವಿದ್ಯಂತೆ ರೂಪನಾಮನಿ, ನಾಮರೂಪಗಳಿಂದ ಭೇದಗಳಾಗಿ ಕಂಡರು, ನಾಮರೂಪಗಳಿಂದಾಗಿ ಭೇದಗಳಾಗಿ ಕಂಡರು ಇರುವುದೇನಿದೆ ಸತ್ ಚಿತ್. ಎಂಜಾಯ್ ದಿ ಸಚ್ಚಿದಾನಂದ. ಹೆಂಗ್ರಿ ಎಂಜಾಯ್ ಮಾಡುದು? ಉಪೇಕ್ಷ ನಾಮ ರೂಪೇತ್ವೇ ಸಚ್ಚಿದಾನಂದ ತತ್ಪರ ಸಮಾಧಿಂ ಸರ್ವದಾ ಕುರ್ಯಾತ್ ಹೃದಯೇ ಅಥವಾ ಬಹಿಃ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿದ್ ದುಃಖ ಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ. ಧನ್ಯವಾದ. ಥ್ಯಾಂಕ್ ಯು. ಒಂದ ಒಂದು ಸೊಳ್ಳೆದ ಮೈಯೆಲ್ಲ ಮುಚ್ಚಿದ್ರೆ ಕಲಿಯಬೇಕು.